ಎಲ್ಲರಿಗೂ ಉಪಯೋಗ ಬರುತ್ತೆ. ಬೆಳೆ ಬೆಳಿಬಹುದು, ತೋಟಗಾರಿಕೆ ಬೆಳೆ ಬೆಳಿಬಹುದು, ಅಥವಾ ಮತ್ತೆ ಯಾವ್ದಾದ್ರು ಅರಣ್ಯ ಬೆಳೆಗಳನ್ನು ಕೂಡ ಬೆಳಿಬಹುದು. ನೀರಿನ ಅವಶ್ಯಕತೆ ಇದ್ದಾಗ ನೀರು ಸಂಗ್ರಹಣೆ ಮಾಡಿಕೊಂಡಾಗ ಇದ್ರ ಉಪಯೋಗ ಮಾಡ್ಕೋಬಹುದು. ಅಲಭ್ಯತೆ ಉಂಟಾದಾಗ ಈ ಲಭ್ಯತೆ ನೀರನ್ನ ಬಳಸ್ಕೋಬಹುದು. ಹೌದು. ಈಗ ಯಾವ್ಯಾವ ತರದ ಈ ಒಂದು ಘಟಕ ಸ್ಥಾಪಿಸಬೇಕಾದ್ರೆ ರೈತರಿಗೆ ಏನೇನು ಸಹಾಯಧನ ಸಿಗ್ತದೆ ಈ ಒಂದು ಕೃಷಿ ಭಾಗ್ಯ ಯೋಜನೆ ಅಡಿ? ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡಿ ಮೇಡಮ್ ಅವರೇ. ಕೃಷಿ ಭಾಗ್ಯ ಅದಕ್ಕಿಂತ ಪೂರ್ವದಲ್ಲಿ ಒಂದು ಕರೆಯನ್ನು ತೆಗೆದುಕೊಳ್ಳೋಣ. ಹಲೋ, ಹೆಸರು ಹೇಳಿ ಅಲ್ಲಿಂದ. ಹಲೋ, ಹೆಸರು ಹೇಳಿ. ಹೆಸರು ಕಲ್ಲಪ್ಪ ಸಪ್ಪತ್ತ. ಆಯ್ತು, ಅದೇ ನೀವು ಅವಾಗ ಕೇಳಿದ್ರಿ, ಕೇಳಿ ಪ್ರಶ್ನೆನ ಮುಗಿಸ್ರಿ. ಈಗ ನಮ್ಗ ಸಣ್ಣ ಸೈಜ್ ನಾವು ಈಗ 12x12 meter ಅದು ಸೈಜ್ ಮಾಡ್ಕೋಬಹುದ್ರಿ? ಸಣ್ಣ ಸಣ್ಣ ಹೊಂಡ. ಹೌದು, ಮಾಡ್ಕೋಬಹುದು ಮಾಡ್ಕೋಬಹುದು. ಈಗ ಇದರಲ್ಲಿ 10x10x3 meter ಇರತಕ್ಕಂತ ಕೃಷಿ ಹೊಂಡ ಚಿಕ್ಕ ಅಳತೆ, ಅದ್ರ ನಂತರ 12x12x3 meter ಇರತಕ್ಕಂತ ಅಳತೆ ಇದೆ, ಅದ್ರ ನಂತರ 15x15x3 ಇದೆ, 18x18x3 meter ಇರತಕ್ಕಂತ ಅಳತೆ ಇದೆ. ಗರಿಷ್ಠ ಅಳತೆ ಅಂತಂದ್ರೆ 21x21x3 meter ಇರತಕ್ಕಂತ ಅಳತೆ ಇರತಕ್ಕಂಥದ್ದು. ಇದರಲ್ಲಿ ಯಾವುದು ಅಳತೆ ಬೇಕಾದ್ರೂ ತಾವು ಮಾಡ್ಕೋಬಹುದು. ಮೇಡಮ್, ಇದನ್ನ ನಾವು ನಾವಾಗಿ ಮೊದಲ ಅದನ್ನ ಹೊಂಡ ತೆಗೆದು ಆ ಕಾಗದ ಹಾಕಿ ಆಮೇಲೆ ಬಿಲ್ ಹಾಕ್ತೀವಿ? ಇದನ್ನ ನೀವು ನಿಮ್ಮ ಹತ್ರದ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗ್ಬಿಟ್ಟು ಅರ್ಜಿ ಸಲ್ಲಿಸ್ರಿ. ಅರ್ಜಿ ಸಲ್ಲಿಸಿದ ನಂತರ ಅವರು ನಮ್ಮ ಅಧಿಕಾರಿಗಳು ನಿಮ್ಮ ಹೊಲಕ್ಕೆ ಭೇಟಿ ನೀಡ್ತಾರೆ. ಅಲ್ಲಿ ಆ ಪ್ರದೇಶದಲ್ಲಿ ಕೃಷಿ ಹೊಂಡ ರಚನೆ ಮಾಡೋದಕ್ಕೆ ಅದು ಸೂಕ್ತ ಆಗಿದೆಯಾ ಇಲ್ವಾ ಅಂತ ಅವರೊಂದು ನೋಡಿ ಬರ್ತಾರೆ. ಅದು ನೋಡಿ ಅವರು ನಿಮ್ಗೆ ಒಂದು ಸ್ಯಾಂಕ್ಷನ್ ಆರ್ಡರ್ ಕೊಡ್ತಾರೆ, ಕಾರ್ಯಾದೇಶ ಕೊಡ್ತಾರೆ. ತದನಂತರ ತಾವು ನಿರ್ಮಾಣ ಮಾಡ್ಕೋಬಹುದು. ಇದರಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡೋದ್ರ ಜೊತೆಗೆ ಒಂದು 100 meter ಅವ್ರಿಗೆ ಬದು ಕೂಡ ಮಾಡ್ಬೇಕಾಗತ್ತೆ. ಸೊ ಇವೆರಡು ನೀವು ಮೊದಲನೇದಾಗಿ ಮಾಡ್ಕೊಂಡು ತದನಂತರ ಅದಕ್ಕೆ ಪಾಲಿಥೀನ್ ಹೊದಿಕೆನ ಮಾಡ್ಕೋಬಹುದು. ನಿಮ್ದು ಕಪ್ಪು ಮಣ್ಣಾಗಿದ್ರೆ ಪಾಲಿಥೀನ್ ಹೊದಿಕೆ ಕಡ್ಡಾಯ ಇರೋದಿಲ್ಲ. ನಿಮಗೆ ಬೇಕಾದ್ರೆ ಅದನ್ನ ಹಾಕೋಬಹುದು, ಇಲ್ಲ ಅಂತ ಅಂದ್ರೆ ಅದನ್ನ ಹೊರತುಪಡಿಸಿ ನೀವು ನಿರ್ಮಾಣ ಮಾಡ್ಕೋಬಹುದು. ಓಕೆ, ಕರೆ ಮಾಡಿದ್ಕೆ ಧನ್ಯವಾದಗಳು ಕಲೆಪ್ಪ ಅವರೇ. ಮೇಡಮ್ ಅವರೇ, ಈಗ ನಾವು ಸಹಾಯಧನದ ಬಗ್ಗೆ ಹೇಳ್ತಾ ಇದ್ವಿ. ಈ ಒಂದು ಕೃಷಿ ಭಾಗ್ಯ ಯೋಜನೆ ನೋಡಿ, ಯಾವ ತರದ ಸಹಾಯಧನ ಸಿಗ್ತದೆ ಸಾಮಾನ್ಯ ವರ್ಗದವರಿಗೆ ಅಥವಾ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೈತ ಬಾಂಧವರಿಗೆ? ಈ ಒಂದು ಕೃಷಿ ಭಾಗ್ಯ ಯೋಜನೆಯಲ್ಲಿ ನಾವು 6 ಘಟಕಗಳನ್ನ ಪ್ಯಾಕೇಜ್ ರೂಪದಲ್ಲಿ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ರೈತರಿಗೆ ತಿಳಿಸ್ತಾ ಇದೀವಿ. ಈ ಪ್ಯಾಕೇಜ್ ರೂಪದಲ್ಲಿ 6 ಘಟಕ ಅಂತಂದ್ರೆ, ಕೃಷಿ ಬದು ನಿರ್ಮಾಣ ಅನ್ನೋದು ಒಂದು ಘಟಕ, ಕೃಷಿ ಹೊಂಡ ಅನ್ನೋದು ಎರಡನೇ ಘಟಕ. ಅದನ್ನ ಕೃಷಿ ಹೊಂಡ ನಿರ್ಮಾಣ ಮಾಡಿದ್ಮೇಲೆ ನೀರು ಹಿಂಗದಂತೆ ಅದನ್ನ ತಡೆಯೋದಕ್ಕೆ ಪಾಲಿಥಿನ್ ಹೊದಿಕೆ ಒಂದು ಘಟಕ. ಅದ್ರ ಮೇಲೆ ನಾವು ಕೃಷಿ ಹೊಂಡದಲ್ಲಿ ಪಾಲಿಥಿನ್ ಹೊದಿಕೆ ಅಳವಡಿಸತಕ್ಕಂತ ರೈತರದ್ದು ಇದರಲ್ಲಿ ಏನು ಅವಘಡ ಆಗಬಾರದು ಅಂತ ಅನ್ಬಿಟ್ಟು ಸುತ್ತ ಬೇಲಿ ನಿರ್ಮಾಣ ಮಾಡ್ತಕ್ಕಂಥದ್ದು. ಮತ್ತೆ ಇದು ನೀರಿನ ಸಂಗ್ರಹಣೆ ಆಗಿರ್ತಕ್ಕಂತ ನೀರನ್ನ ಮೇಲೆತ್ತೋದಕ್ಕೆ ಡೀಸೆಲ್ ಪಂಪ್ ಸೆಟ್ಟು, ಅದ್ರ ಜೊತೆಗೆ ಸೂಕ್ಷ್ಮ ನೀರಾವರಿ ಘಟಕ. ಈ 6 ಘಟಕಗಳನ್ನ ಕೃಷಿ ಭಾಗ್ಯ ಯೋಜನೆ ಒಳಗೊಂಡಿರುತ್ತದೆ. ಇದರಲ್ಲಿ ಸಹಾಯಧನ ಅಂತ ನಾವು ಬಂದಾಗ ಏನು ಸುತ್ತ ಬೇಲಿ ಬಿಟ್ಟು ಎಲ್ಲಾ ಒಂದು ಘಟಕಗಳಿಗೂ ಕೂಡ ಶೇಕಡ 80%-90% ವರ್ಗೂ ಸಹಾಯಧನ ಇರುತ್ತೆ. ಸಾಮಾನ್ಯ ವರ್ಗದ ರೈತರಿಗೆ 80% ಅವ್ರಿಗೆ ನಾವು ಸಹಾಯಧನ ಕೊಡ್ತೀವಿ, ಪರಿಶಿಷ್ಟ ಜಾತಿ ಪಂಗಡದವ್ರಿಗೆ 90% ವರ್ಗೂ ಕೊಡ್ತೀವಿ. ಸೂಕ್ಷ್ಮ ನೀರಾವರಿ ಘಟಕ ಅಂದ್ರೆ ಎಲ್ಲರಿಗೂ ಕೂಡ 90% ಇದ್ದೇ ಇದೆ. ಅದ್ರ ಜೊತೆಗೆ ಬೇಲಿ ನಿರ್ಮಾಣ ಮಾಡ್ಬೇಕಾದ್ರೆ ಮಾತ್ರ ಅದಕ್ಕೆ ಶೇಕಡ ಅವ್ರದ್ದು ಏನು ವೆಚ್ಚ ಆಗಿರುತ್ತೆ ಅದ್ರದ್ದು ಅಂದಾಜು ಪತ್ರಿಕೆ ನಾವು ರಚನೆ ಮಾಡಿ ಕೊಟ್ಟಿದೀವಿ. ಅದ್ರ ಪ್ರಕಾರ 40% ಅವ್ರಿಗೆ ಸಾಮಾನ್ಯ ವರ್ಗದ ರೈತರಿಗೆ ಸಹಾಯಧನ ಕೊಡ್ತೀವಿ. ಅದೇ ರೀತಿ ಪರಿಶಿಷ್ಟ ಜಾತಿ ಪಂಗಡದವರಿಗೆ 50% ಅಷ್ಟು ನಾವು ಸಹಾಯಧನ ಕೊಡ್ತೀರಿ. ಕೇಳಿ ಪ್ರಶ್ನೆ ಕೇಳಿ. ಸರಿ, ಕೃಷಿ ಭಾಗ್ಯ ಯೋಜನೆ ಪಡಿಬೇಕಾದ್ರೆ ಏನೇನು ದಾಖಲೆಗಳು ಕೊಡಬೇಕು? ಹೇಳ್ತಾರೆ ಹೇಳ್ತಾರೆ ಸ್ಯಾಂಕ್ಷನ್ ಆಗತ್ತೆ ಹೇಳ್ತಾರೆ. ಸರ್ಕಾರ ಕಡೆಯಿಂದ ಏನಾದ್ರು ಬಂದ ಅವರೇ ಕೃಷಿ ಹೊಂಡ ರೆಡಿ ಮಾಡಿ ಕೊಡ್ತಾರೆ ಹೇಗೆ? ಏನ್ ದಾಖಲೆ ಬಗ್ಗೆ ಹೇಳಿ. ಈ ಒಂದು ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ನೀವು ದಾಖಲೆ ಸಲ್ಲಿಸೋದಕ್ಕೆ ಅಂತ ಏನಿರಲ್ಲ. ಯಾಕಂದ್ರೆ ನಿಮ್ಗೆ ಈಗ ನಮ್ಮ ಇಲಾಖೆಯಿಂದ ಫ್ರೂಟ್ ಐಡಿ ಅಂತ ನಿಮ್ಗೆ ಕೊಟ್ಟಿದ್ದಾರೆ. ಅದು ನಿಮ್ಮ ಒಂದು ಎಲ್ಲಾ ಒಂದು ಲ್ಯಾಂಡ್ ಡೀಟೇಲ್ಸ್ ಇರುತ್ತೆ, ಅದರಲ್ಲಿ ಜಮೀನು ಎಷ್ಟಿದೆ ಅಂತ ಇರುತ್ತೆ, ಅದ್ರದ್ದು ಎಲ್ಲಾ ದಾಖಲಾತಿ ಅದರಲ್ಲಿರುತ್ತೆ. ಅದ್ರ ಜೊತೆಗೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮಲ್ಲಿ ಈಗಾಗಲೇ ಅದನ್ನ ರಚನೆ ಅಂದ್ರೆ ಬೇರೆ ಯಾವುದೇ ಸ್ಕೀಮ್ ಅಲ್ಲಿ ನೀವು ಯೋಜನೆಗಳಿಂದ ನೀವು ಸಹಾಯಧನ ಪಡೆದಿಲ್ಲ ಅನ್ನೋದು ಒಂದು ಅವ್ರಿಗೆ ನಿರಪೇಕ್ಷಣಾ ಪತ್ರ ಬೇಕಾಗತ್ತೆ.

ಬಾಳೆ ಎಲ್ಲ ಹುಡುಗ ಯಾಕೆ ಬಿಡ್ರೋ ಶ್ರೋತೃಗಳೇ, ಇದುವರೆಗೆ ಮಲ್ಲಕ್ಕ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಸಮಯ 7:30:06. ಈಗ ಕೆಲವು ಪ್ರಕಟಣೆಗಳನ್ನು ಕೇಳುತ್ತಿದ್ದೀರಿ. ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ.